ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ಗೊಲ್ಲತಿ ಸನ್ನಿವೇಶ ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ವೀರನಗೌಡ ಕಲ್ಲನಗೌಡ ಹಾಗೂ ತಂಡದವರು. ಮಾತಾ ಏನಮ್ಮ ಈ ಓಣೆಯಲ್ಲಿ ಯಾರಾದ್ರೂ ಹಾಲು ಮೊಸರು ತಗೊಳ್ಳೋರಿದ್ರೇನು? ಏನಮ್ಮ ತಾಯಿ, ಈ ಓಣೆಯಲ್ಲಿ ಯಾರಾದ್ರೂ ಹಾಲು ಮೊಸರು ಬೆಣ್ಣಿ ಕೊಡೋರು ಇದ್ದೀರೇನಮ್ಮ? ಸೇಚೆ ಇಲ್ಲಿ ಯಾರು ತಗೊಂತ ಕಾಣಿಸಂಗಿಲ್ಲ, ಇಲ್ಲಿ ಯಾರು ಕೊಡುವಂತೆ ಕಾಣಂಗಿಲ್ಲ. ನಾನು ಮುಂದಿನ ಹೋಗುವ, ನಾವು ಮುಂದಿನ ಓಣಿಯಾದ್ರೂ ಹೋಗೋಣಮ್ಮ. ಏನಮ್ಮ ಈ ಓಣೆಯಲ್ಲಿ ಯಾರಾದ್ರೂ ಹಾಲು ಮೊಸರು ತಗೊಳ್ಳೋರಿದ್ದೀರೇನು? ಏನಮ್ಮ ತಾಯಿ, ಈ ಓಣೆಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಇದ್ದೀರೇನಮ್ಮ? ಇಲ್ಲಿ ಯಾರು ತಗೊಂತ ಕಾಣಿಸಂಗಿಲ್ಲ, ಯಾರು ಕೊಡುವಂತ ಕಾಣಂಗಿಲ್ಲ. ಈ ಓಣಿ ಹಾಳದ, ಈ ಓಣಿ ದೇಹಲಗದ, ಈ ಓಣಿ ಹಾಳದ, ಈ ಓಣಿ ದೇಹಲಗದ, ಈ ಓಣಿ ಹಾಳದ, ಈ ಓಣಿ. ಹೋಗ್ಬಿಡಮ್ಮ, ನೀನ್ ಯಾರು? ನೋಡ್ರಮ್ಮ, ಮಲೆಗ ದೂತೆ ದೂತೆ ಅಂತಿದ್ರ, ದೂತೆ ಮತ್ತು ದೂತೆ ಅಂತ ಇದ್ರು. ಇರ್ಲಿ, ಏನಂತಾರು? ಇತ್ತಿತ್ತಲಾಗಿ ದೂತೆ ದೂತೆ ಅಂದ್ರ ಅಂದುವ ಚೇಷ್ಟ ಮಾಡಬಾರ್ದು ನೋಡಮ್ಮ. ಆದ್ರಿ ಒಟ್ಟ ದೂತೆ ದೂತೆ ಅಂತಾರಿಲ್ಲ, ದೂತೆ ದೂತೆ ಅಂತಾರ. ತಮ್ಮ ಹೆಸರ ಅಲ್ಲ, ನಾನು ಯಾರು ಅನ್ನೋದು ಗುರ್ತಾಗ್ಲಿಲ್ಲಮ್ಮ. ಗೊತ್ತಾಗ್ಲಿಲ್ರಿ. ಏನಿಗೆ ರಾಧಿಕಾ ಮತ್ತು ರಾಧಿಕಾ ಅಂತ ಇದ್ದಾರ? ಅಮ್ಮ ನಮಗೂ ಅಂತಾರೆ. ಏನಂತಾರು? ನಿಮ್ಮಂತವ್ರು ಸೋದ ಮಾಡ್ತಕ್ಕಂತ ಸೋದಕ್ಕ ಸೋದಕ್ಕ ಮ್ಯಾಗ ಬಂದು ಗೋದಕ್ಕ ಅಂತಾರ. ಎಷ್ಟ ಮಾಡಬಾರ್ದಮ್ಮ. ಇಲ್ಲಮ್ಮ, ಇದೆಲ್ಲ ಮತ್ತೇನಂತಾರ? ಇದೆಲ್ಲ ಮತ್ತೇನಂತಾರ? ಏನಿಗೆ ಗೌಳಿಗಿತ್ತಿ ಗೌಳಿಗಿತ್ತಿ ಅಂತಾರ ನೋಡು. ಗಿತ್ತಿ ಹಾಗಲ್ಲ, ಗಿತ್ತಿ ಅಂದ್ರೇನು? ಏನಮ್ಮ, ಹಾಲು ಮೊಸರು ಮಾರ್ತಕ್ಕಂತ ಹೆಚ್ಚಿನ ಕುಲದ ಗೌಳಿಗಿತ್ತಿ. ಹುಚ್ಚು ಗೌಳಿಗಿತ್ತಿ, ಹುಚ್ಚಲ್ಲ ಹೇದು, ಹೆಚ್ಚಿನ ಕುಲದ ಗೌಳಿಗಿತ್ತಿ, ಶ್ರೇಷ್ಠವಾದ ಗೌಳಿಗಿತ್ತಿ ಇದ್ದೀರಿ. ಹೌದು. ಇರ್ಲಮ್ಮ, ಈಗ ನಮ್ಗೆ ಏನ್ ಮಾಡಂದ್ರಿ? ಅಲ್ಲ, ಏನ್ ತಂದ್ರಿ? ಅಲ್ಲ, ನಮ್ಗೆ ಏನ್ ಮಾಡಂದ್ರಿ? ಹೌದೇನ, ಹಾಲ್ ಮೊಸರು, ಹಾಲ್ ಮೊಸರು ತಂದಿರಿ. ಹಾಲಿನ ಬಾಂಡೆ ಎಲ್ಲದ್ರ ತಲೆ ಮೇಲೆ ಅವ? ಮತ್ ಯಾರು ಕಾಣ್ತಾವಲ್ರಿ? ಹೌದು, ಎರಡು ಪಾತ್ರೆ ತಂದದ ಕರೆ ಅದ. ಅದಂಗ್ರಿ, ಕೆಳಗಿನ ಪಾತ್ರೆಯಲ್ಲಿ ಹೆಮ್ಮೆ ಅವ, ಹೆಮ್ಮೆ ಅವ, ಮ್ಯಾಗಿನ ಪಾತ್ರೆಯಲ್ಲಿ ಆಕಳ ಹಾಲವ. ಆಕಳ ಅವ. ಅಮ್ಮ ಇಳಿಸ, ಯಾಕ ಆಕಳ ಹೊಟ್ಟೆಯಾಗ ಹೆಮ್ಮೆ ಕೊಡ್ಸಿ ಲಡಪಡ ಒದ್ದಾಡಕತ್ತೈತಿ. ಎಷ್ಟ ಮಾಡಬಾರ್ದಮ್ಮ. ಹೆಮ್ಮೆ ಅಂದ್ರೆ ಏನು? ಏನ್ರಿ? ಸೊಕ್ಕು. ಸೊಕ್ಕು ಹಾಗಲ್ಲ, ಆ ಸೊಕ್ಕು ಅನ್ನೋದ ಪಾತಾಳ ಕಟ್ಟಿ ಅಟ್ಟಿ ಭಕ್ತನಂತ ಆಕಳ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಈ ಊರಿನ ಮೇಲೆ ಪ್ರೀತಿ ವಿಶ್ವಾಸ, ಭಕ್ತಿಯಿಂದ ವ್ಯಾಪಾರ ಮಾಡ್ಲಿಕ್ಕೆ ಬಂದನಮ್ಮ. ವ್ಯಾಪಾರ ಮಾಡಕ್ ಬಂದಿರಲ್ಲ. ಆದ್ರೆ ಇಲ್ಲಮ್ಮ, ನಾನೆಲ್ಲ ಇಳಿಸ್ತೀನಿ ಕರೆ. ಇಳಿಸ್ತೀರಿ? ಸ್ವಲ್ಪ ಮದತ್ ಅದೇನು? ಮದ್ದತ್ ಅಂದ್ರ ಸ್ವಲ್ಪ ಆಸರಗು ಅಂದೆ. ಯಾರಿಗೆ? ನನಗ. ಯಾವಾಗ? ಈಗ. ಏನ್ ಮಾಡ್ಲಿ? ಏನ್ ಮಾಡ್ತಿ? ಸ್ವಲ್ಪ ಬಾಂಡಿ ಕಂಟ ಹಿಡಿದ್ಬಿಡು. ಓ, ನಿನ್ನ ಕಂಟಕ್ಕೆ ಬ್ಯಾಂಕ್ ಎತ್ಲಿ ನೋಡಮ್ಮ. ಮಲ್ಲೇಕ ನಮ್ಮ ಮನ್ಯಾಗ ತಾಗಿದ್ ಮಾಡಿ ಕಳಿಸ್ಯಾರ. ಏನಂತ? ಯಾರ್ದ್ರ ಕಂಟ ಹಿಡಿದ್ರ ನೀನು ಸೊಂಟನ ಮುಡಿತೀವ ಅಂದಾರ. ಬೇಕಾದಲ್ಲ ಆಟಕ್ಕೆ ಹೋಗ. ಯಾರ್ದ್ರ ಕಂಟ ಹಿಡಿದ್ರಿ ಸೊಂಟ ಮುಡಿತೀವ ಅಂತಾರ. ಬೇಸ್ ಮಾಡ್ಯಾರ ಅವ್ರ ಅಂದಾಗ ಹಾದಿಗೆ ಬಂದ್ರಿ ನೀವು. ಬೇಸಾರ ಬರೋಲ್ಲಿ, ಗುಡ್ಡಾರ ಬೀಳುವಲ್ಲಿ. ಇಲ್ಲಿ ತಳ ಹಿಡ್ರಿ. ಅಲ್ಲಮ್ಮ, ತಳ ಹಿಡಿದ್ರೆ ಮಸಿ ಇರತ್ತೆವ. ಒಟ್ಟ ಬಾಂಡಿ ಹಿಡಿದ್ ನೋಡಮ್ಮ. ಅಲ್ಲಮ್ಮ ಹಿಡಿತೀನಿ ನೋಡಮ್ಮ. ಹಿಡಿದೇನು? ಹಿಡಿದ್ ನೋಡಮ್ಮ. ಗಟ್ಟಿಡಿ. ಹಿಡಿದೇನಮ್ಮ. ನನ್ನ ಬಾಂಡಿ ಬಡನ ಮಾಡದಲ್ಲಮ್ಮ. ನೋಡಮ್ಮ, ಇಷ್ಟು ದೊಡ್ಡ ಹಾಕಿ ಆದ್ರೂ ಇನ್ನೂ ಮುಂದೆ ನೋಡಮ್ಮ. ಜಾತ ಶಂ ಮರಣಂ ದ್ರೋಮ್ ಅಂದ್ರೆ ಹುಟ್ಟಿದವ್ರೊಮ್ಮೆ ಸಾಯಲೇಬೇಕ. ಹೌದಮ್ಮ. ನಾವ್ ಅಷ್ಟೇ ಹಾಕ್ರಿ, ಇಲ್ಲಿ ಕೂತಾರಲ್ರಿ. ಇವು ಒಮ್ಮೆ ಒಮ್ಮೆ ಕೊಂಗಡಿಗೈತೆ ಗಡಪುರ ಆಗು ತಳನ ಇವು. ಮತ್ತೆ ನಿಂದು ನಮ್ ನೋಡಮ್ಮ, ಮಲಕ್ ಬಾ ಬಿಟ್ಟತಿ. ಇಲ್ಲಮ್ಮ, ನೀ ತಂದಂತ ಹೆಣ ಬಂದು ಎಂತಾದ್ದು? ನನ್ನ ಹೈನು ಬಂದು ಎಂತಾದ್ದು? ಮತ್ತು ಯಾವ ತರದು? ಮತ್ತು ಯಾವ ತರದು? ನನಗ ಇಲ್ಲಿಗೆ ತರಬೇಕು. ಇಲ್ಲಿ ಕೂತಿರುವಂತ ದೇವಸಭಾಕ್ಕ ಇಲ್ಲಿಗೆ ತರಬೇಕಾದ್ರೆ ಹೇಗೆ ಹೇಗೆ ಕೊಡ್ತಾ ಇದ್ದೀರಿ? ಹೇಗೆ ಕೊಡ್ತಾ ಇದ್ದೀರಿ ಕೇಳಮ್ಮ? ಹಾಗಾದ್ರೆ ಹೇಳ್ರಿ. ಓಂದವಿನ ಹಾಕಿ ಕರೆತೋಳು ಇನ್ನು ಮಂದ ಬಿಟ್ಟು ಕೂಗು ಓಡಿಸ್ಬೇಕಂತ ಮಾಡಿ ನಮ್ಮ ಹಾಗಲ್ಲಮ್ಮ ಆಕಳಿಗೆ ಆಕಳಿ ಅನ್ಬೇಕು ಎಮ್ಮಿಗೆ ಎಮ್ಮೆ ಅನ್ಬೇಕು ಆಕಳಿಗೆ ಯಾವ ಎಮ್ಮಿಗೆ ಯಾವ ಸೆಣಕ್ ಬಂದ ಇರ್ಲಿ ಈಗ ಹೊಲ್ತಮ್ಮ ಹಾಲು ಮೊಸರು ತಂದಾಳಲ್ಲ ಅದ್ರಲ್ಲಿ ಮೂರು ಗುಣಗಳದಾವ ರಾಜೇಶ ತಾಮಸ್ ಸಾತ್ವಿಕ ಅಂತ ಮೂರು ಗುಣಗಳದಾವ ಅದರಂತೆ ಪ್ರತಿಯೊಬ್ಬ ಮಾನವರಲ್ಲಿಯೂ ಆ ಮೂರು ಗುಣಗಳದಾವ ರಾಜೇಶ್ ಗುಣದವ್ರು ಹೇಗಿರ್ತಾರೆ ಅವರು ನೊಣ ಇದ್ದ ಹಾಗೆ ನೊಣ ಏನ್ ಮಾಡ್ತದ ಪಂಚಪಕ್ವಾನದ ಮೇಲೆ ಕೂಡ್ತದ ರಕ್ತ ಕಿವುದ ಮೇಲೆ ಕೂಡ್ತದ ಅವರು ಏನ್ ಮಾಡ್ತಾರಂದ್ರೆ ಸತ್ಕಾರಗಳನ್ನು ಮಾಡ್ತಾರ ಮತ್ತು ಪಾಪ ಕರ್ಮಾರಿಗಳನ್ನು ಮಾಡ್ತಾರ ಅವರು ನೊಣ ಇದ್ದ ಹಾಗೆ ಆತು ಇನ್ನ ತಾಮಸ ಅಂದ್ರೆ ತಾಮಸ ಅಂದ್ರೆ ಮೊಸರು ಆ ಗುಣದವ್ರು ಹೇಗಿರ್ತಾರಂದ್ರೆ ಹೆಂಡೆನ ಹುಳ ಇದ್ದಂಗ ಸತ್ಕಾರಗಳನ್ನು ಮಾಡೋಂಗಿಲ್ಲ ಮಾಡೋರಿಗೆ ಸೇರೋಂಗಿಲ್ಲ ನರಕದ ಉಂಡಾಳಗಳನ್ನು ಮಾಡಿ ಬರೀ ಹಿಂಬರಿಕೆ ಇವತ್ತು ಸಭಾ ಅವ್ರದ್ದು ಇನ್ನು ಸಾತ್ವಿಕ ಸಾತ್ವಿಕ ಅಂದ್ರೆ ಬೆಣ್ಣಿ ಆ ಗುಣದವ್ರು ಹೇಗಿರ್ತಾರ ಜೇನು ಹುಳ ಇದ್ದಂತೆ ಜೇನು ಹುಳ ಏನ್ ಮಾಡ್ತದ ಹೂವಿನ ಮಕರಂದವನ್ನು ಸ್ವೀಕಾರ ಮಾಡ್ಕೊಂಡ್ ನಮ್ಗ ಜೇನು ತುಪ್ಪ ಕೊಡ್ತದ ಅದರಂತೆ ಸಾಧು ಸಂತರು ಮಾಮ ಯೋಗಿಗಳು ಅವರು ಇರ್ತಾರ ಆ ಪ್ರಕಾರ ಅವ್ರು ಇರ್ತಾರ ಇಲ್ಲಿ ಇನ್ನು ಗೊಲ್ತ ಮೀನಾರ ಗಟ್ಟ ಪದಾರ್ಥ ವಿಚಾರ ಮಾಡ್ತೇನೆ ಅಮ್ಮ ಗಟ್ಟ ಪದಾರ್ಥ ಏನ ತಂದ್ರಿ ಅಂದ್ರೇನಮ್ಮ ಮೊಸರು ಮೊಸರು ಮೊಸರು ಆದ್ರೂ ನೋಡಮ್ಮ ಮೊಸರಪ್ಪ ಮೊಸರು ಅದ ಮೊಸರು ಆದ್ರೂ ಅದ ಅದ್ರಿ ಅಂದ್ರೆ ಹುಳಿ ಪಳಿ ಹುಳಿ ಪಳಿ ಏನೇನು ಇಲ್ಲ ಏನು ಇಲ್ಲ ಅಂದ್ರೇನು ಮೊಸರು ಅದ ಹುಳಿ ಇಲ್ಲಂದ್ರಿ ಹುಳಿ ಇಲ್ಲಂದ್ರಿ ಹೌದು ಮೊಸರು ಬಂದು ಎಂತ ಆದ್ರಿ ಮೊಸರು ಬಂದು ಎಂತ ಅದು ಮತ್ತು ಯಾತರದು ಯಾತರದು ಇಲ್ಲಿಗೆ ತರಬೇಕಾದ್ರ ಇಲ್ಲಿ ತರಬೇಕು ಯಾಕಂದ್ರಿ ನೋಡಮ್ಮ ಮನೆಯಲ್ಲಿ ಹೆಪ್ಪ ಮುರಿದ್ರೆ ಹುಳಿ ಆಗ್ತದ ಅಂತ ತಿಳಿದು ಇಲ್ಲೇ ತಂದ ಹೆಪ್ಪ ಮುರಿದಂತ ಮೊಸರು ಆದ್ರೂ ನೋಡಮ್ಮ ನೋಡಮ್ಮ ಇಲ್ಲೇ ಬಂದು ಹೆಪ್ಪ ಮುರಿದೇನೆ ಅಂತ ಹೇಳ್ತಿದ್ದೆ ಹೌದು ತಡೆಗರ ಸಪ್ಪಳ ಆಗ್ಬೇಕಿಲ್ಲಮ್ಮ ನೋಡದೂತೆ ಹೆಪ್ಪ ಮುರಿದ್ರೆ ಸಪ್ಪಳ ಆಗ್ತದೇನಮ್ಮ ನೋಡಮ್ಮ ನಾವು ಹೆಪ್ಪ ಮುರಿದ್ರೆ ನೀವು ಹೆಪ್ಪ ಮುರಿಬೇಕಾದ್ರೆ ಮುರಿಬೇಕಾದ್ರೆ ಮೊದಲೇ ಕಾಜು ಬಸ್ ಮನೆಯವ್ರು ತಾಗಿಸಿ ಕೊಡ್ತೇವೆ ನಾವು ಏನಂತ ಕದ ನಿಮ್ಮ ಮಕ್ಕಳು ಪಕ್ಕದ ಇಟ್ಟವ್ರ ಅಂತೇಳಿ ಒಳಗ್ ಬಂದ ಕದ ಹಾಕಿ ಅಗಳಿ ಜಡದ ಜಡದು ನೆಲಿಮೆ ಗಡಿತು ನಡಮನೆ ಇಳಿತರಮ್ಮ ಇಳ್ಕೊಂಡು ಇಳಿತು ಇಳಿವಿ ಒದ್ರ ಕಂಡಕ್ ನಾನ ಒದ್ರ ಕಂಡಕ್ ನಾನು ಗಂಡ ನಿಮ್ಮ ಅವರು ಇಬ್ರು ಕೂಡಿ ಮಣಕಾಲ್ ಕೊಡ್ತಿ ಹಾಕಿ ಬಿಟ್ಟು ಕಾಡ್ ಕಾಡ್ ಕೆಳಲ್ಲ ಅಂತ ನೋಡು ಮಾಣಿ ಕೊಟ್ಟಿದ್ಮೇಲೆ ಹೆಂಗಿತ್ತು ಇರ್ಲಿ ಈ ಗೊಲ್ತಮ್ಮ ಬೆಣ್ಣಿ ತಂದಳ ಆ ಬೆಣ್ಣಿ ತೂಕ ಮಾಡೋದು ಕಾಟ ಅಂತ ಗೊತ್ತಿಲ್ಲ ಈ ದೇಹ ಅನ್ನುವಂತ ಅದೊಂದು ದಂಡಿಗೆಯನ್ನು ಮಾಡಿ ಸಮೇಧಮ ಎಂಬ ಎರಡು ಪಳ್ಳಿಗಳನ್ನು ಮಾಡಿ ಕಾಯ ವಾತ ಮನಸ್ಸು ಅನ್ನುವಂತ ಕಲ್ಲುಗಳನ್ನು ಮಾಡಿ ಈ ಶರೀರದಿಂದ ಆಗತಕ್ಕಂತ ಪಾಪ ಪುಣ್ಯಗಳು ಈ ಮಾತಿನಿಂದ ಆಗತಕ್ಕಂತ ಪಾಪ ಪುಣ್ಯಗಳು ಇಂಥದ್ದು ತೂಕ ಮಾಡುದು ಗೊಲ್ತಮ್ಮನ ಕಾಟದ ಹಾ ಇರ್ಲಿ ಇನ್ನ ಬೆನ್ನಿ ವಿಚಾರ ಮಾಡ್ತೇನೆ ನೋಡಮ್ಮ ಈ ಗ್ರಾಮದೊಳಗೆ ಶ್ರೀಮಂತ ಜನರು ಬಹಳ ಮಂದಿ ಇದ್ದಾರೆ ಅವ್ರು ಊಟ ಮಾಡುವಂತ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಎಲ್ಲರಿಗೆ ತಗೊಳ್ಳುವಂತ ಅನುಕೂಲ ಆಗಿರ್ಬೇಕು ಅನುಕೂಲ ಆಗಿರ್ಬೇಕು ಅಂತದೇನು ಬೆಣ್ಣಿ ಅದ ನಮ್ಮ ಬೆಣ್ಣಿ ಬೆಣ್ಣೆ ಆದ್ರೂ ಅದಮ್ಮ ತಂದಿನಿ ಐತಿ ನಾತ ಪಾತ ಏನೇನಿಲ್ಲ ಬೆನ್ನದ ನಾತಿಲ್ಲಂದಿ ನಾತಿಲ್ಲಂದ್ರೆ ಹೌದು ಇರ್ಲಮ್ಮ ಅಂದ್ರೆ ಅಂದ್ರೆ ಇದು ಅಲ್ಲಮ್ಮ ಮತ್ತೆಂತಂದ್ರಿ ಅಂದ್ರ ಮೊಸರ ಮೊಸರ ಮೊಸರ ಆದ್ರೂ ಅದ ಐತಿ ಬೆನ್ನಿನ ಅದ ಬೆನ್ನಿನ ಐತಿ ಮತ್ತ ಮಜ್ಗಿ ಅವ ಮಜ್ಗಿನೂ ಅವ ಹೌದು ಮೊಸರು ಅಪ್ಪ ಹಾಲ್ ಕಾಕ ಬೆಣ್ಣೆ ಚಿಗವ ತುಂಬ ಹಂಗೈತ್ ನೋಡಪ್ಪ ನೋಡಮ್ಮ ನನ್ನಲ್ಲಿ ಮಜ್ಗವ ಅದಾವ ಎರಡ್ ತರ ಮಜ್ಗವ ನೋಡಮ್ಮ ಸಾದಾ ಮಜ್ಗಿನೂ ತಂದಿನಿ ತಂದಿರಿ ಒಗ್ಗರಣೆ ಕೊಟ್ಟಂತ ಮಜ್ಗಿನವ ನಿನಗೆ ಯಾವ ಬೇಕು ನೋಡಮ್ಮ ನಮ್ಮ ಸಾದಾ ಮಜ್ಜಿಗೆಯನ್ನು ಉಂಡು ಉಂಡು ಬಾಯಿಸ ಒಳಗೈತಿ ಹೌದ್ ಹೌದ್ರಿ ಮಜ್ಜಿಗೆ ಒಗ್ಗರಣೆ ಕೊಟ್ಟಿವ ಅಂದ್ರಲ್ಲ ಏನೇನು ಒಗ್ಗರಣೆ ಕೊಟ್ಟಿರಿ ಅದನ್ನ ಹೇಳಲ್ಲ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳು ಸಾಹಿತ್ಯಗಳು ಏನೇನು ಹೇಳಿದ್ದಾದ್ರೆ ಹೇಳಿದಾರೆ ವ್ಯಾಪಾರ ಮಾಡಿಸ್ತೇವೆ ಕೇಳು ಹಾ ಮಜ್ಜಿಗೆ ಒಗ್ಗರಣಿ ಕೊಟ್ಟಂತ ಸಾಹಿತ್ಯಗಳು ಹಿಂಗು ಅಂದೆ ಹಿಂಗ ಹೀಗಂದ್ರೆ ಬಾಯಲ್ಲಿ ಈ ಗೊಲ್ದಮ್ಮಗ ಮಜ್ಜಿಗೆ ಒಗ್ಗರಣಿ ಏನ್ ಕೊಟ್ಟೆ ಅಂತ ಕೇಳಿದ್ರ ಇದ್ರ ಹಿಂಗಂತ ಮಜ್ಜಿಗೆ ಹಾಗಲ್ಲ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳು ಹಿಂಗು ಅಂದಿ ಅಂಗಡಿಯಾಗ ನೋಡಂತ ಹಿಂಗೆ ನೋಡಿಲ್ಲ ನೀ ನೋಡ ಕೇಳ ಪ್ಯಾಲಿ ಊರ್ ಪ್ಯಾಲಿ ಏನಂತ ಅಂಗಡಿಯಲ್ಲಿ ಇರ್ತಕ್ಕಂತ ಹಿಂಗ ಹಾಕಿ ಏನಂತ ಅಂಗಡಿಯಲ್ಲಿ ಇರ್ತಕ್ಕಂತ ಹಿಂಗ ಅದ ನಾ ಹಿಂಗತೆ ನೋಡ ಅದ್ರಾಗ ಹಿಂಗತಿ ಸಕ್ರಿ ಚೀಲದಾಗ ಏನಾಗಿದೆ ಅದ್ರಾಗ ಹೋಗಿ ಹಿಂಗು ನೀನು ಹಾಗಲ್ಲ ಹಿಂಗು ಅಂದೆ ಹಿಂಗು ಯಾಲಕ್ಕಿ ಯಾಲಕ್ಕಿ ಶುಂಠಿ ಶುಂಠಿ ಮೆಣಸು ಮೆಣಸು ಜೀರಿಗೆ ಕಾಜೀರಿಗೆ ಕಟುಗೋಣಿ ಪೆಟಿಗೆ ತಬಲ ಇವನ್ನೆಲ್ಲ ಕೂಡಿಸಿ ಕಾಲ ಹಚ್ಬಿಟ್ರಿ ನಮ್ಮ ಇದ್ರಾಗ ಇವೆಲ್ಲ ಎದಕ್ರಿ ಅಮ್ಮ ನಿಮ್ಗೆ ಯಾತಕ್ಕ ನಾವ್ ಮಜ್ಜಿಗೆ ಒಗ್ಗರಣೆ ಕೊಡ್ಲಿಕ್ಕೆ ನಮ್ಮೆಲ್ಲ ಕೊಡಬಾರ ಕೊಟ್ರೆ ಕಣ್ ಕೆಂಪು ಹಾಕ ನೋಡಮ್ಮ ಬೇಸ್ ಮಾಡ್ತೇವಮ್ಮ ಇದ ಚೆಷ್ಟ ಹಚ್ತಿವ್ ಹಾಲ್ ಮೊಸರು ಅವ್ರು ಮಾಡಿಸ್ಕೊಡ್ತಾ ಇದ್ದೇವ್ ನೋಡಮ್ಮ ಮಣ್ಣೊಂದು ಗಿರಕ್ಕೆ ಬಂತ ನಿಮ್ದು ಗಿರಕ್ಕೆ ಐತಿ ಐತೆ ಐತೆ ಐತ್ರಿ ಹಾಗಾದ್ರೆ ಕರಿ ಹಾಲು ಮೊಸರು ಬಂದ್ ಹೇಳಂತ ಹೇಳ್ತ ಅದೆಲ್ಲಿ ಹೋಯ್ತ ಕರೀತರಿ ಏತಮ್ಮ ಬಾಯಿಲೆ ಹಾಲು ಮೊಸರು ಬಂದ್ರ ಹೇಳಂತ ಹೇಳ್ತಿ ಹಾ ಬಂದಾವ ತಗೊಂತೀನ ಎಲ್ಲಿ ಅದಾವ ಇಲ್ಲಿ ಅದಾವ ಇವಷ್ಟು ಹಾಲ ನೀವು ಅವರು ತಂದವರು ಹಾಲಿನ ಬಾಂಡೆ ಕೆಳಗದ ಕೇಳ ಕೇಳ ಕೇಳ ಏನ್ರಿ ಅಮ್ಮ ಹಾಲು ಮೊಸರು ತಂದವ್ರ ನೀವ ಹೇಳ್ರಿ ಮತ್ತೆ ತಂದವ್ರ ನಾವ ನನ್ನ ಕುಣ ಗುರ್ತ ಹೇಳಿದವ್ರ ವ್ಯಾಪಾರ ಮಾಡಿಸ್ತ್ರಿ ಹೌದಿಲ್ಲ ಕುಣ ಗುರ್ತ ಹೇಳ್ಬೇಕು ಹೇಳ್ಬೇಕು ಹಾಗಾದ್ರೆ ಕೇಳ ಸಾಕ್ಷಿಯಾಗಿ ಹೇಳ್ತೀರ ಬಳಕ ಕರಿ ಗಿರಿಕಿ ನಾನು ಸದ್ಯಕ್ಕೆ ಗಿರಿ ಕರೆದ ಬಿಡ್ತೇನೆ ಕರಿ ಏತಮ್ಮ ಬಾಯಿಲ್ಲ ಹಾಲು ಮೊಸರು ಬಂದ್ರೆ ಹೇಳಂತ ಹೇಳ್ತಿ ಬಂದಾವ ತಗೋತೇನೆ ಬಂದಾವ ಬಂದಾವ ತಗೋತೇನೆ ತಗೋತ ಎಲ್ಲಿ ಅದಾವ ಇಲ್ಲಿ ಅದಾವ ನೋಡ್ ಹೌದ್ರ ಏನ್ರಿ ಅಮ್ಮ ಹಾಲು ಮೊಸರು ತಂದವ್ರ ನೀವ ಏನ್ರಿ ಹೌದಮ್ಮ ತಂದವ್ರ ನಾವ ಏನ್ ಮಾಡಕ್ ಬಂದಿ ನಾವು ವ್ಯಾಪಾರ ಮಾಡ್ಲಕ್ ಬಂದೇವ್ರಿ ವ್ಯಾಪಾರ ಮಾಡ್ತೀವಿ ಹೌದ್ರಿ ಯಾರ ಸರ್ ಯಾರು ಕೂಡ ಮಾಡ್ತಾರಿ ವ್ಯಾಪಾರ ವ್ಯಾಪಾರ ಯಾರು ಯಾರು ಕೂಡ ಮಾಡ್ತಾರೆ ಅಲ್ರಿ ಹಾಲು ಮೊಸರು ಕೊಡೋರು ಕೂಡ ವ್ಯಾಪಾರ ಮಾಡ್ತೇವ್ ಹೌದ್ರಿ ಹಾಲು ಮೊಸರು ತಂದವ್ರ ನಾವ ನೀವ್ರಿ ನೀವೇನ್ ಮಾಡಕ್ ಬಂದಿರಿ ನಾವು ವ್ಯಾಪಾರ ಮಾಡಕ್ ಬಂದೇವ್ರಿ ಹೌದ್ರಿ ಇವ್ ಸ್ವತಃ ನಿಮ್ ಮನೆಯವ ಏನ್ರಿ ನಮ್ಮವ್ರಿ ಆದ್ರ ನಿಮ್ದು ದರ ಏನ್ರಿ ಏ ಏನ್ ಮಾತಾಡ್ತಿ ಹಾಲು ಮೊಸರಿನ ದರ ಕೇಳಿದ್ವಿ ಹಾಲು ಮೊಸರು ಧಾರಣೆ ಕೇಳಿದಿ ಹೌದು ನೋಡ್ದು ತೇ 80 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾ ಇದ್ದೀನಿ ಅದು ಇಲ್ಲೇ ಇರ್ಲಿ ಎಲ್ಲಿರ್ಲಿ ಇಲ್ಲೇ ಇರ್ಲಿ ಇಪ್ಪತ್ತು ರೂಪಾಯಿ ತಾಲಿ ಮೊಸರು ಕೊಡ್ತೇನೆ. ಅದು ಇಲ್ಲೇ ಇರ್ಲಿ, ಅದು ಇಲ್ಲೇ ಇರ್ಲಿ. ಆರ್ನೂರು ರೂಪಾಯಿ ಒಂದು ಕೆಜಿ ಬೆಣ್ಣೆ ಕೊಡ್ತಾ ಇದ್ದೀನಿ, ಅದು ಇಲ್ಲೇ ಇರ್ಲಿ. ಇಷ್ಟೆಲ್ಲ ತಗೊಂಡ್ರಿ, ಮಜ್ಜಿ ನೋಡಿ ಅಜಮಾಸ್ ಕೊಡ್ತಾ ಇದ್ದೀನಿ, ತಗೊಂಡು ಮೂರ್ ಕಡೆ ಕುಡ್ಕೋತ ಹೋಗ್ಬಿಡ್ರಿ. ಹಂಗ ಕೊಡಬಾರ್ದು, ಹಂಗ ಕೊಡಬಾರ್ದು, ಲುಕ್ಸಾನ್ ಹೋಗ್ಬಿಡ್ತಿ ಅಂತ. ಲುಕ್ಸಾನ್ ಒಳಗಾಗ್ತದೆ ಇಲ್ಲಿ, ಅಪಾರ ಪರಕ್ ಇದ್ದಂಗ ಕಾಣಿಸ್ತದೆ. ಬಾಪುರಕ್ ಬಾಳಪ್ಪ ಅದೇ, ಬಾಪ ಇದೆ, ಬಾಳಪ್ಪ ಇದೆ, ಬಾಪ ಇದೆ. ಅದ್ ಹೆಂಗ? ಅದು ಹಂಗ, ಹಂಗ. ಇವ ನಿಮ್ ಗಿರಾಕಿ ನೋಡಮ್ಮ, ಇವ್ ಎಂದಾರ ಹೈನ ಊಟ ಮಾಡೋದಿಲ್ಲ, ಹೈನ ಊಟ ಮಾಡ್ಬೇಕು ನಮ್ಮ. ಹಂಗ ಎಂಬಿದು ಅಡ್ಡಾಡಿದ ಬೇಕಾಗಿಲ್ಲ, ಬೇಕಾಗಿಲ್ಲ. ನಾನು ಬಡವಿ ಯಾರು ಚಿಂತಿಲ್ಲ. ಹೌದು, ನಿಮ್ ಹಾಲು ಮೊಸರಿ ವ್ಯಾಪಾರ ಮಾಡ್ತೇನೆ. ಮಾಡ್ತೀರಿ? ಮಾಸಿಲ ಕೊಡಲ್ಲ ಹಂಗಾರ. ಅಲ್ಲಮ್ಮ, ಮಾಸಲ್ ಕೊಡಕ್ ಮಾಯನೇನ ಮಾಡಿಯೇನ ನೋಡಮ್ಮ, ಹಂಗ ತಗೋಕ್ ಏನ್ ಹಕ್ಕರಿಕೆ ಮಾಡಿಯೇನಮ್ಮ. ಮತ್ತ ಮಾಸಲ್ ಕೊಡಬೇಕೇನು? ಕೊಡಬೇಕು. ಹಾಗಾದ್ರೆ ತಗೋರಮ್ಮ. ಹಾಗ್ರಮ್ಮ ತಗೋ. ಬಿಡ ಬಿಡ ಬಿಡ ಬಿಡ ಬಿಡ ಅಮ್ಮ. ಏನ ಅಣ್ಣಮ್ಮ, ನಾನು ಚಿನ್ನೋಳಂತ ಕುಳಿ ನಮಕ್ ಮಾಡಿದೆಲ್ಲ. ಅಲ್ಲ, ನನ್ನ ಪಾತ್ರೆ ಕಂಠನ ಮಾಡಿದೆಲ್ಲ. ನೀನ್ ಕಂಠಕ್ಕೆ ಬೆಂಕಿ ಹತ್ತಲಿ, ನಾನ್ ಚಿನ್ನೋಳಂತ ಕುಳಿ ಮುಕ್ ಮಾಡಿದೆ. ಇರ್ಲಿ, ಮಾಸಲ್ ಕೊಟ್ಟದಾಗ್ಯದ. ಕೊಟ್ಟಿರ್ತೀರಿ? ಹೌದು. ಏತಮ್ಮ ಬಾಯಲ್ಲಿ, ಇದ್ರಾಗ ಏನ ಕಾಣಕತ್ತಾವಲ್ಲ ನೀವು? ಅಯ್ಯೋ, ಅವು ಹೆಣ ಹೆಣ. ಅವು ಯಾರು ಗುರ್ತಾರ? ಗುರ್ತಾರಲ್ಲ. ಯಾರ ಅವು? ಮುಂದ ಓಡ್ ಹೊಂಟರ, ಹಿಂದ ಬೆಣ್ಣ ಹತ್ತಾರ. ಬಿಡಬೇಡ ಬಿಡಬೇಡ ಒಬ್ರು. ನೀನು ಹೋ, ನೀನು ಬಾ ಚೆನ್ನಾಗಿದೆ. ಇರ್ಲಮ್ಮ. ಏನಮ್ಮ? ನೀವು ಇಲ್ಲೇ, ನಿಮ್ ವ್ಯಾಪಾರ ಆಗುದಿಲ್ಲ. ಅಲ್ಲಮ್ಮ, ಎಷ್ಟೊತ್ತ ತನಕ ಏನ್ ಹೇಳಿದಿ? ಏನ್ ಹೇಳಿದ್ವಿ? ವ್ಯಾಪಾರ ಮಾಡ್ತಂತ ನಿಲ್ಲಿಸ್ಕೊಂಡಿ. ನೀವು ಮಾಡಿಸ್ಕೊಂಡ್ರಿ. ಈಗ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಬೇಕನ? ನೀವು ಈ ಗ್ರಾಮಕ್ಕೆ ಬರ್ಬೇಕಾದ್ರ ಯಾಕೆ ಬರ್ಬೇಕಂದ್ರ ಸ್ಥಿರ ಬುದ್ಧಿ ಎಂಬ ಕಂಬವನ್ನು ನಿಲ್ಲಿಸಿ, ಗುರುಜ್ಞಾನ ಎಂಬ ಶಿಂಬೆಯನ್ನಿಟ್ಟು, ಕರ್ಣೇಂದ್ರಗಳೆಂಬ ಹಗಲನ್ನು ಕಟ್ಟಿ ಕಟ್ಟಿ, ಕ್ರಾಮಕೋಧಗಳೆಂಬ ದುರ್ಗುಣಗಳನ್ನು ಉಳಿಸಿ, ಮನಸ್ಸೆಂಬ ಕಗೋಲನ್ನು ಇಟ್ಟು, ಭಕ್ತಿ ಎಂಬ ಹಗ್ಗಗಳನ್ನು ವಿನಯ ವೈರಾಗ್ಯ ಕೈಗಳಿಂದ ಹಿಡಿದು, ಅರವು ಮರವು ಎಂಬ ಎಡ ಸುತ್ತು ಬಲಸುತ್ತು ಮಾಡಿ, ಅಜ್ಞಾನಿ ಎಂಬ ಸೌತಿಯನ್ನು ಲೆಕ್ಕಿಸದೆ, ಸಮಸ್ಯೆ ಎಂಬ ಗಂಟು ಹೊಡೆದು, ಶ್ರೇಯಸ್ ಎಂಬ ನರಬುರ್ಗ ಹೇಳುವಂತೆ, ಬಿಂದು ಪ್ರಕಾಶದ ಸಣ್ಣ ಹನಿ ಬಿಳುಗಳು ಬೀಳುವಂತೆ, ಮತನ ಮಾಡುವುದೇ ಆ ಫಲಪ್ರಾಪ್ತಿಯ ಮಾರ್ಗ. ಆ ಸಮಯದಲ್ಲಿ ಕೆಟ್ಟ ನಡತೆ ಅನ್ನುವಂತ ನನ್ನನ್ನು ಹಾರಿಸಿ ಹಾರಿಸಿ ತಾನೇ ಪರಮಾತ್ಮನೆಂದು ಬಗೆದು ಬಗೆದು ಈ ದೇಹ ಎಂಬ ಮಡಕೆಯಲ್ಲಿ ಕೈಯಿಟ್ಟು ಕಲಕಿ, ಪರತತ್ವ ಎಂಬ ಬೆಣ್ಣೆಯನ್ನು ತೆಗೆದು, ಸ್ಥಿರ ಮುಕ್ತಿ ಎಂಬ ತುಪ್ಪವನ್ನು ಕಾಸಿ ಕಾಸಿ, ಯಾರು ಆ ಗುರುಸಿದ್ದನ ಸಭೆಯನ್ನು ಸವಿತಾರೋ ಸವಿತಾರೋ ಅಂತವ್ರು ಕೂಡ ನಿಮ್ಗೆ ವ್ಯಾಪಾರ ಆಗ್ತದ. ನೀವು ಮುಂದಿನ ಗ್ರಾಮಕ್ಕಾದ್ರೂ ಹೋರಿ. ಹೋಗ್ಬೇಕಾದ್ರ ಹ್ಯಾಗ ಹೋಗ್ಬೇಕು ನೋಡಮ್ಮ? ಅದ್ರ ಪದ್ಧತಿ ಅಲ್ರಿ, ಇಷ್ಟು ದೊಡ್ಡ ನಮ್ಗೆ ನಿಮ್ಗೆ ಹಂಗ ನಾವ್ ಹೇಳ್ಬೇಕು? ಅಲ್ಲಿ ಹೋಗ್ಬೇಕಾದ್ರ ಪದ್ಧತಿ ನಾ ಹೇಳ್ತೇನೆ ಕೇಳು. ಹೇಳಲ್ಲ, ಭರ್ಜರಿ ಭರ್ಜರಿ ಪಿತಾಮ್ರ ಉಟ್ಟು ಉಟ್ಟು ಮಜ್ಜಿ ಕುಪ್ಪಸನ ತಟ್ಟಿಕೊಂಡು ತಟ್ಟಿಕೊಂಡು ಮತ್ತಷ್ಟು ಆ ಡಾಬಿಗೆ ಆಗಿನಗಳನ್ನ ಹಾಕಿಕೊಂಡು ಹಾಕಿಕೊಂಡು ಪರಮಾತ್ಮ ಧ್ಯಾನ ಮಾಡ್ತಾ ಹೋಗ್ಬಿಡ್ರಿ. ಆಗ್ಲಿ ಅಷ್ಟು ನೋಡಿ ಚಂದ್ರ. Yeah.

ಸರಿಯಾಗಿ ಸರಿಗಮಕ್ಕೆ ಸರಿಯಾಗಿ ಅನಂತ ಮೂರ್ತಿಯು ಮೋಹಪಾ